ಅಂತಹವುಗಳಲ್ಲಿ ರೋಗ ನಿರೋಧಕ ಶಕ್ತಿ ಸ್ವಾಭಾವಿಕವಾಗಿ ಕಡಿಮೆ ಇರುತ್ತೆ. ಹಾಗಾದರೆ ನಾವು ಮಾಡಬೇಕಾದ್ದೇನು ಅಂತಂದರೆ, ನಮ್ಮ ಮನೆಯಲ್ಲಿ ಹುಟ್ಟಿದ ಶೇಕಡ 25% ದೇವಣಿ ಹಾಗೂ ಶೇಕಡ 75% HF ರಕ್ತದ ಹೋರಿಯನ್ನು ಸಂತಾನೋತ್ಪತ್ತಿಗೆ ಬಳಸ್ಕೊಳ್ಬಹುದು. ಶೇಕಡ 50% ದೇವಣಿ ತಳಿ ಹಾಗೂ ಶೇಕಡ 50% HF ತಳಿ ರಕ್ತ ಗುಣಧರ್ಮ ಹೊಂದಿರುವಂಥ ಮೊದಲನೆಯ ಸಂತತಿಯ ಆಕಳಿಗೆ ಅದು ಬೆದೆಗೆ ಬಂದಾಗ ಉಪಯೋಗಿಸಬೇಕು. ಆಗ ಹುಟ್ಟುವ ಕರುವಿನಲ್ಲಿ ಶೇಕಡ 37.5% ದೇವಣಿ ಹಾಗೂ ಶೇಕಡ 62.5% HF ತಳಿಯ ರಕ್ತದ ಗುಣಧರ್ಮ ಇರುತ್ತೆ. ಹಾಲು ಕೊಡುವ ಸಾಮರ್ಥ್ಯ ಇಂತಹ ಆಕಳುಗಳಲ್ಲಿ ಹೆಚ್ಚಾಗಿರೋದಲ್ಲದೆ ನಮ್ಮ ವಾತಾವರಣಕ್ಕೆ ಅವು ಚೆನ್ನಾಗಿ ಹೊಂದಿಕೊಳ್ತವೆ. ಹಾಲಿನ ಇಳುವರಿಯನ್ನು ಕೇವಲ ಊಹೆ ಮಾಡಿ ಗಬ್ಬದ ಹಸುವನ್ನು ಖರೀದಿ ಮಾಡೋದಕ್ಕಿಂತ ಈದ ಹಸುವನ್ನು ಕನಿಷ್ಠ 3 ಬಾರಿ ಹಿಂಡಿಸಿ ನೋಡಿ, ಅಂದರೆ ಬೆಳಗ್ಗೆ ರಾತ್ರಿ ಮರುದಿನ ಬೆಳಗ್ಗೆ ಹಿಂಡಿಸಿ ನೋಡಬೇಕು, ಆನಂತರ ಖರೀದಿ ಮಾಡಬೇಕು. ಉತ್ತಮ ಆರೋಗ್ಯವಂತ ಹೆಣ್ಣು ಕರು ಇದ್ದಾಗ ಆಕಳಿನ ಬೆಲೆ ಹೆಚ್ಚಾಗಬಹುದು. ಅದರಿಂದ ಹಸುಗಳನ್ನು ಖರೀದಿ ಮಾಡುವಾಗ ಖಾತ್ರಿ ಇರುವಂಥ ವ್ಯಕ್ತಿ ಅಥವಾ ಸಂಸ್ಥೆಗಳಿಂದಲೇ ಖರೀದಿ ಮಾಡಬೇಕು. ಹಸುವನ್ನು ಪಶುವೈದ್ಯರ ಪರಿಶೀಲನೆಯ ನಂತರ ಖರೀದಿ ಮಾಡುವುದು ಒಳ್ಳೆಯದು. ಕೃಷಿ ವಾರ್ತೆ ಇದುವರೆಗೆ ಪ್ರಸಾರವಾಯಿತು. ಈಗ ಕೇಳಿ ಯಕ್ಷಗಾನ ವಾಲಿಮೋಕ್ಷ ಸುಗ್ರೀವ ಸಖ್ಯ ಸನ್ನಿವೇಶ. ಪ್ರಸ್ತುತಪಡಿಸುತ್ತಾರೆ ಕುಜಳ್ಳಿಯ ತಿಮ್ಮಣ್ಣ ಭಟ್ ಮತ್ತು ಸಂಗಡಿಗರು. ಕಷ್ಟಕಾಲದಲ್ಲಿಯೂ ನನ್ನೊಟ್ಟಿಗಿದ್ದು ನನಗೆ ಸಮಾಧಾನವನ್ನು ತಂದುಕೊಟ್ಟವನು ನೀನು. ನಿಜ ಈ ಸಂದರ್ಭ. ಹಾ, ಅದೋ ಪಂಪಾ ತೀರ, ಸುಂದರವಾದಂತಹ ಪ್ರಕೃತಿ ರಮ್ಯವಾದಂತಹ ತಾಣ. ಹೌದು, ಹಿಂದೆ ಯಾಕೋ ಗಂಭೀರವಾಗಿ ತೋರ್ತಾ ಇದೆ. ಹಾ, ಒಂದು ಅರ್ಥದಲ್ಲಿ ನನಗೆ ಭಯಂಕರವಾಗಿಯೇ ಕಾಣ್ತಾ ಇದೆ. ಹಾ, ಕಾರಣ ಇಷ್ಟೇ. ಹಾ, ಯಾವುದೋ ಅಪರಿಚಿತವಾದಂತಹ ಆಗಂತುಕರ ಆಗಮನ. ಸಂಗತಿಯನ್ನ ನೋಡಿದರೆ ನನಗೆ ಚೋದ್ಯ ಅನ್ನಿಸುವುದು. ಇದೋ ಈ ನೇರದಲ್ಲಿಯೇ ನೀನು ನೋಡಿದರೆ ಅವರನ್ನು ಕಾಣಬಹುದು. ಹೌದು, ವಿಚಿತ್ರವಾಗಿ ನನಗೆ ಪರಿಣಮಿಸ್ತಾ ಇದೆ. ನೆತ್ತಿಯಲ್ಲಿ ಹರಜಟೆ, ಸುತ್ತಿಹುದು ವಲ್ಕಲವು, ಮತ್ತೆ ಬೆನ್ನಲ್ಲಿ ಬತ್ತಳಿಕೆಯನ್ನ ಬಿಗಿದಿದ್ದಾರೆ. ವಿಚಿತ್ರ ಇದು. ಕರದಲ್ಲಿ ಧನುಷರ,